ಈ ವರ್ಷದ ಒಂದು ವಿಚಾರದಲ್ಲಿ ಹೇಳೋದಾದರೆ, ಅತಿಯಾದ ಮಳೆ ಆದ್ದರಿಂದ ಈ ಅಡಿಕೆಗೆ ಕೊಳೆಯ ರೋಗದ ಬಾಧೆ ಬಹಳಷ್ಟು ಬಂದಿದೆ. ಕೊಳೆಯ ರೋಗದ ಬಾಧೆಯನ್ನು ನಾವು ನಿಯಂತ್ರಣವನ್ನು ಮಾಡ್ತಾ ಇದ್ದೀವಿ. ಒಂದೇದಾಗಿ ಬಯೋಫೈಟ್ ಅನ್ನುವ ಒಂದು ಔಷಧವನ್ನು ನಾವು ಜೂನ್ ತಿಂಗಳಲ್ಲಿ ಮಳೆ ಬರುವ ಪೂರ್ವದಲ್ಲಿ ಹೊಡಿತೇವೆ, ತದನ ಪೂರ್ವದ ಪ್ರಮಾಣದಲ್ಲಿ ಸಿಂಪರಣೆ ಮಾಡಿದ್ದೀವಿ. ಈಗ ಮತ್ತೆ ನಮಗೆ ಈ ತಿಂಗಳ ಒಂದು 20-25 ನಾವೀಗ ಮತ್ತೆ ಸಿಂಪರಣೆ ಮಾಡಬೇಕಿತ್ತು. ಈ ಮಳೆಯಿಂದ ನಮಗೆ ಸಿಂಪರಣೆ ಮಾಡಲಿಕ್ಕೆ ತೊಂದರೆ ಆಗ್ತಾ ಇದೆ, ಕೊಳೆಯ ಬಾಧೆ ತಾಗಿದೆ. ಅದರೊಟ್ಟಿಗೆ ಕಾಳುಮೆಣಸು ಸಹಿತ ನಾನು ಹೆಚ್ಚಾಗಿ ಬೆಳಿತೇನೆ. ನಾನು ಒಂದು ವಿಚಾರ ಏನು ಇಟ್ಕೊಂಡಿದ್ದೇನೆ ಅಂತಂದರೆ, ಯಾವುದೇ ರೈತ ಆದರೂ ಕೂಡ ಒಂದು ಬೆಳೆಯನ್ನು ಅವಲಂಬನೆ ಮಾಡಬಾರ್ದು. ಈಗ ಅಡಿಕೆ ಇರ್ಬೋದು, ಈ ವರ್ಷ ಏನೋ ಅಡಿಕೆಗೆ ಉತ್ತಮ ಧಾರಣೆ ಬಂದಿದೆ, ಆದರೆ ಎಲ್ಲ ರೈತರಿಗೆ ಅದು ಸಿಕ್ಕಿಲ್ಲ. ಯಾರೋ ಬಲಿಷ್ಠ ಇದ್ದಾನೆ ಅಥವಾ ಯಾರೋ ಇಟ್ಕೊಂಡಿದ್ದಾರೆ ಅಥವಾ ಯಾರೋ ಕಾಂಟ್ರಾಕ್ಟರ್ ಮಾಡಿದ್ದಾರೆ, ಅವರಿಗೆ ಅದರ ಒಂದು ಲಾಭ ಹೋಗ್ತಾ ಇದೆ. ಬಿಟ್ಟರೆ ಸಾಮಾನ್ಯ ಏನು ಅತಿ ಸಣ್ಣ ರೈತನಿಗೆ ಅದರ ಲಾಭ ಸಿಕ್ಕಿಲ್ಲ ಅನ್ನೋದೇ ನನ್ನ ಭಾವನೆ. ಅಡಿಕೆಯಲ್ಲಿ ನಮಗೆ ಆ್ಯಕ್ಚುಲಿ ನಮಗೆ ಒಳ್ಳೆಯ ದರ ಸಿಗಬೇಕಾದ್ರೆ ನಮ್ಗೆ ಜನವರಿ, ಫೆಬ್ರವರಿ, ಮಾರ್ಚ್ ಆ ಸಂದರ್ಭದಲ್ಲಿ ಏನು ದರ ಬರ್ತದೋ ಅದು ಮಾತ್ರ ಸಾಮಾನ್ಯ ರೈತನಿಗೆ ಸಿಗ್ತಾ ಇದೆ. ಕಾಳುಮೆಣಸಿನ ವಿಚಾರದಲ್ಲಿ ಹೋದರೆ ಉಪ ಬೆಳೆಯಾಗಿ ನಾನು ಕಾಳುಮೆಣಸನ್ನು ಬೆಳೀತಾ ಇದ್ದೀನಿ. ಏನು ಕಪ್ಪು ಬಂಗಾರ ಅಂತ ಹೇಳ್ತಾರೆ, ನನ್ನ ಜೀವನದಲ್ಲಿ ಅದು ಬಂಗಾರ ಆಗಿದೆ. 2016-17 ನಾನು ಉತ್ತಮವಾದ ಧಾರಣೆಯನ್ನು ಅದಕ್ಕೆ ಕಂಡುಕೊಂಡಿದ್ದೇನೆ. ಯಾಕೆ ಅಂತಂದರೆ ಅವಾಗ 65-70,000 ಒಂದು ದರ ನನಗೆ ಸಿಕ್ಕಿದೆ ಕ್ವಿಂಟಲಿಗೆ. ಈಗ 3-4 ಈಚೆಗೆ 50% ಡೌನ್ ಆಗಿಬಿಟ್ಟಿದೆ ರೇಟ್. ಈಗೇನು ಚೇತರಿಕೆ ಕಾಣ್ತಾ ಇದೆ. ಮುಂದಿನ ದಿನದಲ್ಲಿ ಕೂಡ ಯಾವುದೇ ರೈತ ಇರಲಿ ಉಪ ಬೆಳೆಯನ್ನು ಪಡೀಲೇಬೇಕು. ಯಾಕೆ ಅಂತಂದರೆ ನಮ್ಮ ಆರ್ಥಿಕ ಹೊರೆ ನಮಗೆ ಪ್ರತಿದಿನ ಹೆಚ್ಚಾಗ್ತಾ ಇರುತ್ತೆ. ಈಗ ನೋಡ್ಬೋದು ಮಾರ್ಕೆಟ್ನಲ್ಲಿ ಎಲ್ಲದೂ ಕೂಡ ಏರ್ತಾ ಇದೆ, ಆದರೆ ನಮಗೆ ಕೆಲವೊಂದು ರೇಟ್ ನಮ್ಗೆ ಮೇಲೆ ಹೋಗುತ್ತೆ ಮತ್ತು ಕೆಳಗೆ ಬರುತ್ತೆ. ಫಾರ್ ಎಕ್ಸಾಂಪಲ್ ಯಾವುದೇ ಒಂದು ತಗೊಳ್ಬಹುದು, ಈಗ ಮೈಲು ತುತ್ತ ಅಥವಾ ಸುಣ್ಣವನ್ನೇ ಇಟ್ಕೊಳ್ಳುವ, ನಮಗೆ 1 ಕೆಜಿಗೆ ಅವರು ದರವನ್ನು ನಿಗದಿಪಡಿಸಿರ್ತಾರೆ. ಆ ಒಂದು ದರ ಈ ವರ್ಷ ಒಂದು 350 ಇದ್ರೆ ಮುಂದಿನ ವರ್ಷನೂ 360 ಹಿಂಗಾಗಿರುತ್ತೆ. ಫಾರ್ ಎಕ್ಸಾಂಪಲ್ 320 ಅಥವಾ 250 ಬರೋದಿಲ್ಲ. ಆದ್ರೆ ನಮ್ಗೆ ಅಡಿಕೆ ಬೆಳೆಗಾರರಿಗೆ ಏನಾಗ್ತಾ ಇದೆ, ಇಷ್ಟುವರೆಗೂ ಮೇಲೆ ಹೋದಾಗಿನ ಲೆಕ್ಕ ತೆಕ್ಕೊಳ್ತೀವಿ, ಕೆಳಗಡೆ ಬಂದ್ಬಿಡತ್ತೆ ಪಟ್ ಅಂತೇಳಿ, ಅದು ಬಹಳ ರೈತನಿಗೆ ಹೊಡೆತ ಆಗ್ತದೆ. ಎಷ್ಟೇ ದರ ಇದ್ರೂ ಕೂಡ ಒಂದು ನಿಯಮಿತವಾಗಿ ಒಂದು ರೇಂಜ್ ನಲ್ಲಿ ಇದ್ರೆ ಅದು ನಮ್ಗೆ ಒಳ್ಳೆಯ ಒಂದು ಬೆಳವಣಿಗೆ ಆಗ್ತದೆ. ಒಂದ್ಸರ್ತಿ ಮೇಲೆ ಏರಿ ಮತ್ತೆ ಕೆಳಗೆ ಬಂದ್ರೆ ರೈತನಿಗೆ ಬಹಳ ಕಷ್ಟ ಆಗ್ತದೆ ಅನ್ನೋದು ನನ್ನ ಭಾವನೆ. ಅದರೊಟ್ಟಿಗೆ ಕಾಳುಮೆಣಸಂತೂ ಮಾಡುವ ಎಲ್ಲ ರೈತರು ಮಾಡಿ ಅನ್ನೋದು ನನ್ನದೊಂದು ಕಳಕಳಿಯ ವಿನಂತಿ. ಯಾಕೆ ಸಾಂಬಾರ ಬೆಳೆಗಳಲ್ಲಿ ಕಾಳುಮೆಣಸಿಗೆ ಬಹಳ ಒಂದು ಪ್ರಾಮುಖ್ಯತೆ ಇದೆ. ಈಗ ಸಣ್ಣ ರೈತರಿಗೆ ಅಡಿಕೆ ದರ ಈಗ ಎಷ್ಟಿದೆ ಅಷ್ಟೆಲ್ಲಾನು ಸಿಗ್ತಾ ಇಲ್ಲ, ಬರೀ ದೊಡ್ಡ ರೈತರಿಗೆ ಸಿಗ್ತಾ ಇದೆ ಅಥವಾ ಇಟ್ಟು ಮಾರೋರಿಗೆ ಸಿಗ್ತಾ ಇದೆ, ಯಾಕೆ ಹಿಂಗಾಗ್ತಾ ಇದೆ? ಸಣ್ಣ ರೈತರ ಹತ್ರ ಏನಾಗುತ್ತೆ, ಅವನಿಗೆ ಜನವರಿಯಿಂದ ಮಾರ್ಚ್ ಈ ಏನ್ ಅವಧಿ ಇರ್ತದೆ ಅಥವಾ ಏಪ್ರಿಲ್ ಈ ಅವಧಿಯಲ್ಲಿ ಏನಾಗಿರ್ತದೆ, ಪ್ರತಿಯೊಬ್ಬ ಸಣ್ಣ ರೈತನಿಗೆ ಕೂಡ ಅವನಿಗೆ ಬ್ಯಾಂಕ್ಗಳಲ್ಲಿ ಏನಾದರೂ ಸಾಲ ತೆಗೆದುಕೊಳ್ಳುವಂಥದ್ದನ್ನು ಮರುಪಾವತಿ ಮಾಡುವಂಥದ್ದು. ಆ್ಯಕ್ಚುಲಿ ನಮಗೆ ಏನಾಗುತ್ತೆ, PLD ಬ್ಯಾಂಕ್ನಿಂದ ನೀವು ಸಾಲ ತಗೊಂಡಿದ್ದೀರಿ ಅಂದರೆ ಮಾರ್ಚ್ ಎಂಡ್ ಒಳಗೆ ಕಟ್ಟಬೇಕು. ಈಗ ನಮ್ದು ಯಾವುದೇ ಬ್ಯಾಂಕ್, ನಮಗಿಲ್ಲಿ KVG ಬ್ಯಾಂಕ್ ಇದೆ, ಅವರು ಕೂಡ ನಮಗೆ ಒಳ್ಳೆಯ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿಯೇ ಒಂದು ನಮ್ಮ ಸೇವಾ ಸಹಕಾರಿ ಸಂಘ, ನಂದಿಗದ್ದ ಸೇವಾ ಸಹಕಾರಿ ಸಂಘ ಕೂಡ ಇದೆ. ಅದು ಭಾಳಷ್ಟು ರೈತರಿಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದೆ. ಯಾಕೆಂತಂದರೆ ಇಲ್ಲಿಯ ನೀವು 100% ಒಂದು ರಿಕವರಿ ಕೂಡ ಚೆನ್ನಾಗಿದೆ ನಮ್ಮ ಸೇವಾ ಸಹಕಾರಿ ಸಂಘದ್ದು. ನಾನು ಅದನ್ನು ಇಲ್ಲಿಯ ಒಂದು ಪ್ರತಿಷ್ಠಿತ ಸಂಸ್ಥೆ, ಅದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಯಾಕೆ ನಮ್ಮ ತಾಲೂಕಿನಲ್ಲಿ ಅದು ನಂದಿಗದ ಸೇವಾ ಸಹಕಾರಿ ಸಂಘ ಇದೆ, ಮುಂಚೂಣಿಯಲ್ಲಿದೆ. ಪ್ರತಿ ವರ್ಷದ ಒಂದು ಆಡಿಟ್ ರಿಪೋರ್ಟ್ನಲ್ಲಿ ಕೂಡ KDCC ಬ್ಯಾಂಕಿನಿಂದ ಅದಕ್ಕೆ ಸಮ್ಮಾನ ಕೂಡ ಬಂದಿದೆ. ಹಾಗಾಗಿ ಏನಾಗುತ್ತೆ, ಅದೇ ರೈತರಿಗೆ ಆ ಸಂದರ್ಭದಲ್ಲಿ ಅದು ದುಡ್ಡು ಏನು ಮಾರ್ಚ್ ಒಳಗಡೆ ಬಂದಾಗ ನಮಗೆ ಸಣ್ಣ ರೈತರಿಗೆ ಏನಾದರೂ ರೇಟ್ ಹೆಚ್ಚಿಗೆ ಬಂದಾಗ ಮಾತ್ರ ಅದು ಅನುಕೂಲ ಆಗುತ್ತೆ. ಅಂದ್ರೆ ಸಮಯದ ಪ್ರಾಬ್ಲಮ್. ಹೌದು, ಯಾಕೆಂತಂದ್ರೆ ಈಗ ಸಂದರ್ಭದಲ್ಲಿ ಏನಾಗುತ್ತೆ, ಇಟ್ಕೊಳ್ಳಿಕ್ ಆಗೋದಿಲ್ಲ ಅವನ ಕಡೆ. ಮತ್ತೆ ಕಳೆದ ವರ್ಷದ ಒಂದು ವಿಚಾರ ತಿಳ್ಕೊಂಡ್ರೆ, ಮಳೆ ಅತಿಯಾದಾಗಿದ್ದರಿಂದ, ಬೇಸಿಗೆಯಲ್ಲಿ ಸಹಿತ ಫುಲ್ ಮಳೆ ಆಗಿದ್ದರಿಂದ ಅಡಿಕೆಗಳೇನಾಗುತ್ತೆ, ನಾವು ನೆಲದ ಮೇಲೆ ಒಣಗಿಸ್ತೀವಿ ಅಥವಾ ಅಟ್ಟದ ಮೇಲೆ ಒಣಗಿಸ್ತೀವಿ. ಮಳೆ ಪದೇ ಪದೇ ಬಂದ ನಂತರ ನಮಗೇನಾಗುತ್ತೆ, ರೈತರಿಗೆ ಒಂದು ಕೂಲಿಯಿಂದ ಅದನ್ನು ರಕ್ಷಣೆ ಮಾಡ್ಕೊಳ್ಳಿಕ್ಕೂ ಆಗೋದು, ಒಳಗಿಟ್ಕೊಂಡ್ರೂ ಕೊಳೀತದೆ, ಹೊರಗಿಟ್ರೂ ಮಳೆಯಿಂದ ಸಮಸ್ಯೆ ಆಗುತ್ತೆ. ಹಾಗಾಗಿ ಅಡಿಕೆಗಳನ್ನು ಇಟ್ಕೊಳ್ಳಿಕ್ಕಾಗಲಿಲ್ಲ ಲಾಸ್ಟ್ ಇಯರ್ ಅತಿಯಾದ ಮಳೆಯಿಂದ. ಜನವರಿಯಿಂದ ಇಲ್ಲಿವರೆ ಪ್ರತಿ ತಿಂಗಳನ್ನು ಮಳೆ ಇದೆ. ಈ ವರ್ಷದ ಜನವರಿಯಿಂದ ಪ್ರತಿ ತಿಂಗಳನ್ನು ಮಳೆ ಜೋರಿದೆ. ಸರಿಯಾಗಿ ಒಣಗಿಸಿ ಅವನ್ನು ಇಟ್ಕೊಳ್ಳಿಕ್ಕಾಗಲ್ಲ, ಇಟ್ಕೊಳ್ಳಿಕ್ಕಾಗತ್ತೆ. ಅದು ಅಷ್ಟು ವ್ಯವಸ್ಥೆ ಬೇಕು, ಗೋಡೌನ್ ಬೇಕು, ಅಷ್ಟೊಂದು ಕ್ಷೇತ್ರ ಬೇಕು. ಈಗೆಲ್ಲ ಸೀಲ್ ತಾಡ್ಪಾಲಿನ ಅದನ್ನೆಲ್ಲ ಮಾಡಿಕೊಂಡು ಅದರೊಳಗೆ ಮಾಡೋರು ಇದ್ದಾರೆ ಮತ್ತು ದೊಡ್ಡ ದೊಡ್ಡ ರೈತರು, ಅದರಿಂದ ಅನುಕೂಲ ಆಗ್ತದೆ ಅನ್ನೋದು ನನ್ನ ಭಾವನೆ. ಸಣ್ಣ ರೈತರಿಗೆ ಜಾಗ ದಬಾವ ಇರುತ್ತೆ, ಮತ್ತೆ ಆ ರೀತಿ ಎಲ್ಲ ವ್ಯವಸ್ಥೆ ಮಾಡ್ಕೊಳ್ಳಿ ಕಷ್ಟ ಆಗುತ್ತೆ. ಈಗ ಸರ್ಕಾರ ಇಂಥ ಸೌಲಭ್ಯಕ್ಕಾಗಿ ಅವರಿಗೆ ಕೋಲ್ಡ್ ಸ್ಟೋರೇಜ್ ಕೊಡಬೇಕು ಅಥವಾ ಸಣ್ಣ ಪುಟ್ಟ ಗೋಡೌನ್ ಕಟ್ಟಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಆ ಸೌಲಭ್ಯವನ್ನ ಒಂದು 8-10 ರೈತರು ಅಥವಾ ಸಣ್ಣ ರೈತರೆಲ್ಲರೂ ಸೇರಿಕೊಂಡು ಒಂದು ಗುಂಪು ಮಾಡಿಕೊಂಡು ಆ ರೀತಿ ಕಟ್ಕೊಳಕ್ಕಾಗಲ್ಲ? ಮಾಡ್ಕೊಳ್ಬಹುದು. ಯಾಕೆಂತಂದ್ರೆ ಇಲ್ಲಿ ನೀವು ಹೇಳಿದಂಗೆ ನಮ್ಮ ಸ್ನೇಹಿತರನ್ನು ಒಳಗೂಡಿಕೊಂಡು ಅಂತ ಒಂದು ಸ್ಟೋರೇಜ್ ಇದನ್ನ ಮಾಡ್ಕೊಳ್ಬಹುದು. ನನ್ನದೊಂದು ವಿಚಾರ ಅಂತಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತದಲ್ಲಿ ಅಥವಾ ಒಂದು ಸೇವಾ ಸಹಕಾರಿ ಸಂಘ ಎಲ್ಲಿದೆಯೋ ಅಲ್ಲಿ ಈ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಈ ರೀತಿಯ ಒಂದು ನೀವು ಹೇಳಿದಂತೆ ಕೋಲ್ಡ್ ಸ್ಟೋರೇಜ್ ಒಂದು ಇದ್ರೆ ಚೆನ್ನಾಗಾಗ್ತದೆ ಅನ್ನೋದು ನನ್ನ ಭಾವನೆ. ಒಬ್ರು ಯಾರಾದ್ರೂ ಇನಿಶಿಯೇಷನ್ ತಗೋಬೇಕು, ಲೀಡರ್ ಆಗ್ಬೇಕು, ಇದೇ ಸಮಯ. ಇಲ್ಲಿ ಏನಾಗತ್ತೆ ಅಂತಂದ್ರೆ ಲೀಡರ್ ಅನ್ನೋಕ್ಕಿಂತ ನಾವೊಂದು ಗುಂಪು ಕಟ್ಕೊಂಡಾಗ ಎಲ್ಲರೂ ಕೂಡ ಲೀಡರ್ ಅನ್ನುವ ಒಂದು ಭಾವನೆಯಿಂದಿದ್ರೆ ಅದೊಂದು ಗುಂಪು ಚೆನ್ನಾಗಿ ನಡೀತದೆ ಅಥವಾ ಅದೊಂದು ಚೆನ್ನಾಗಾಗ್ಬೋದು ಅನ್ನೋ ನನ್ನ ಭಾವನೆ. ಯಾಕೆ ಒಬ್ಬರನ್ನೇ ಲೀಡರ್ ಆಗೋಕ್ಕಿಂತ ಎಲ್ಲರೂ ಕೂಡ ಇದು ನಮ್ಮ ಕೋಲ್ಡ್ ಸ್ಟೋರೇಜ್ ಅಥವಾ ನಮ್ಮ ಒಂದು ಯೂನಿಟಿಯಲ್ಲಿ ಇರುವಂತದ್ದು ಅನ್ನುವ ಒಂದು ಭಾವನೆಯಿಂದ ದುಡಿದ್ರೆ ಚೆನ್ನಾಗಾಗ್ಬೋದು. ಸಮಾನ ಮನಸ್ಕರು ಎಲ್ಲರೂ ಸೇರಿ ಅದಕ್ಕೊಬ್ರು ವಿಷಯ ಜಾಸ್ತಿ ಗೊತ್ತಿರುವಂತವ್ರು ಹೇಗೆ ಮಾಡಬೇಕು, ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು, ಯಾವ್ಯಾವ ಇಲಾಖೆಯಿಂದ ಏನೇನು ಸೌಲಭ್ಯ ಇದೆ, ಯಾರನ್ನ ಅಪ್ರೋಚ್ ಮಾಡಬೇಕು, ಜಾಗ ಹೆಂಗೆ ಆಯ್ಕೆ ಮಾಡ್ಕೋಬೇಕು, ಆ ಜಾಗ ಯಾರ ತಾಬಾದಲ್ಲಿ ಇರಬೇಕು, ಇವೆಲ್ಲಕ್ಕೂ ಕಾಯ್ದೆ ಕಾನೂನು ಅಡಿಯಲ್ಲೇ ಮಾಡಬೇಕಾಗುತ್ತೆ. ಸ್ವಲ್ಪ ತಿಳುವಳಿಕೆ ಇದ್ದವರು ಮುಂದುವರಿಬೇಕು ಅಂತ ಅಲ್ಲ, ಉಳ್ಕಿದ್ರು ಸಮಾನ ಮನಸ್ಕರು ಜೊತೆಗಿರಬೇಕು. ಈಗ ಕಾಳುಮೆಣಸು ಬಹಳ ನನಗೆ ಅಡಿಕೆಗಿಂತ ಖುಷಿ ಕೊಟ್ಟಂತ ಬೆಳೆ ಅಂತೇಳಂದ್ರಿ, ಕಪ್ಪು ಬಂಗಾರ ಅಂತೇಳಂದ್ರಿ, ಎಷ್ಟು ವರ್ಷ ಆಯ್ತು ಮತ್ತೆ ಅದು ಯಾಕೆ ನಿಮ್ಗೆ ಕಪ್ಪು ಬಂಗಾರ ಅನಿಸ್ತಾ ಇದೆ, ಅಲ್ಲಿರುವಂತ ಕಷ್ಟ ಸುಖ ಏನು? ನಾನು ಕಾಳು ಬೆಳೆಸನ್ನ 2001 ಬೆಳೀತಾ ಇದ್ದೀನಿ. ಸತತವಾಗಿ 20 ನಾನು ಬೆಳೀತಾ ಇದ್ದೀನಿ. ಆದ್ರೆ ಈ ವರ್ಷ ಸ್ವಲ್ಪ ಅದು ಹಾನಿಯಾಗಿದೆ. ಯಾಕಂತಂದ್ರೆ ಅತಿಯಾದ ಮಳೆಯಿಂದ ಸ್ವಲ್ಪ ನಮಗೆ ಹಾನಿಯಾಗಿದೆ. ಕಪ್ಪು ಬಂಗಾರ ಅದು ನಮ್ಗೆ ಯಾಕೆ ಅದು ಬೆನ್ನೆಲುಬು ಅನ್ನೋದಂದ್ರೆ ನಮಗೆ ಉಪ ಬೆಳೆಯಾಗಿ ಅದು ಸಿಗ್ತಾ ಇದೆ. ಯಾಕೆಂದ್ರೆ ನಾವು ಅದನ್ನ ಅದಕ್ಕೆ ಅಂತೇಳಿ ವಿಶೇಷವಾಗಿ ಖರ್ಚು ಮಾಡಿರೋದು ನಾನು ಇಲ್ಲಿಯ ತನಕ ಮಾಡಿರೋದು ಅಂತಂದ್ರೆ ಪ್ರತಿ ವರ್ಷ ಒಂದು 30 ದಡ್ಡಿ ಗೊಬ್ಬರ ಹಾಕ್ತೇನೆ ಒಂದು ಗಿಡದ ಬುಡಕ್ಕೆ, ಮತ್ತು ಬೇವಿನ ಹಿಂಡಿ 1 ಶಿಫಾರಸು ಮಾಡಿದಂತೆ ತೋಟಗಾರಿಕಾ ಇಲಾಖೆಯ ನಮ್ಮಲ್ಲಿ ಈಗ ಶ್ರೀಯುತ ಅಬ್ದುಲ್ ದಲವಾಯ್ ಸರ್ ಇದ್ದಾರೆ, ಅವರು ಒಂದು ಮಾರ್ಗದರ್ಶನದಲ್ಲಿ ನಾವು ಆ ರೀತಿಯ ಅದನ್ನ ಪ್ರತಿ ವರ್ಷ ಕೂಡ ಅದಕ್ಕೆ 1 ಬೇವಿನಿಂಡಿ, 30 ದಡ್ಡಿ ಗೊಬ್ಬರ, ಮತ್ತು ಪ್ರತಿ ಜೂನ್ ತಿಂಗಳಲ್ಲಿ ಪ್ರಥಮ ಮಳೆ ಬರುವ ಪೂರ್ವದಲ್ಲಿ ಮೈಲು ತುತ್ತ ಮತ್ತು ಸುಣ್ಣವನ್ನು ಅದಕ್ಕೆ ಸ್ಪ್ರೇ ಮಾಡುವಂಥದ್ದು. ಅದರಿಂದ ನನಗೆ ಅದು ಒಂದು ಉತ್ತಮ ಬೆಳೆ ಹಿಡಿಲಿಕ್ಕೆ ಒಂದು ಅನುಕೂಲ ಆಗಿದೆ. ಮತ್ತೇನು ಮಾಡ್ತಾ ಇದ್ದೇನೆ ಅಂತಂದರೆ ಕಾಳುಮೆಣಸಿಗೆ ಪ್ರತಿ ತಿಂಗಳ ಜೂನ್, ಜುಲೈ, ಆಗಸ್ಟ್ ಮತ್ತು ಸೆಪ್ಟೆಂಬರ್ 4 ಮೈಲು ತುತ್ತ ಮತ್ತು ಸುಣ್ಣದ ಮಿಶ್ರಣವನ್ನು 1 ತುತ್ತಕ್ಕೆ ನಾನು 200 ಪ್ರಮಾಣದಲ್ಲಿ, ಈಗ ಅಡಿಕೆಗೆಲ್ಲ ನಾವೇನು ಮಾಡ್ತೀವಿ 1 ತುತ್ತಕ್ಕೆ 100 ಪ್ರಮಾಣ, ಇದನ್ನು 200 ಪ್ರಮಾಣಕ್ಕಿಂತ ಮೇಲಾಗಿ ನಾನು ಮಾಡಿ ಮಾಡ್ತೇನೆ. ಅದರೊಟ್ಟಿಗೆ ಮಧ್ಯದಲ್ಲಿ ಇವನ್ನು ಮೆಣಸಿನ ಬಳ್ಳಿಗೆ ಹೇಳ್ತಾರೆ ಅದಕ್ಕೆ ಪ್ರತಿ 15 ಏನಾದರೂ ಒಂದು ಸ್ಪ್ರೇ ಬೇಕು. ಹಾಗಾಗಿ ಈ ನವಭಾರತ್ ಫರ್ಟಿಲೈಸರ್ ಇವರ ಒಂದು ಅಡಿಯಲ್ಲಿ ಬರುವಂತದ್ದು ವಿಂಜಮಿನ್ ಎಲ್ ಅನ್ನುವ ಒಂದು ಮೈಕ್ರೋನ್ಯೂಟ್ರಿಯಂಟ್ ಅಂತ ಹೇಳ್ತೇವಲ್ಲ ಅದು ಬರುತ್ತೆ. ರಾಸಾಯನಿಕ ಅಲ್ಲ, ಆರ್ಗ್ಯಾನಿಕ್. ಅದು ಆರ್ಗ್ಯಾನಿಕ್ ಅಂತೇಳಿ ಅವರು ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ರೆ ಅದು ಆರ್ಗ್ಯಾನಿಕ್ ಆಗಿ ನನಗೆ ಬಳಕೆ ಆಗಿದೆ. ಯಾಕೆಂದ್ರೆ ನನಗೆ ಹಾನಿ ಆಗಿಲ್ಲ. ಈ ರಾಸಾಯನಿಕ ಆದ್ರೆ ಏನಾದರೂ ಹಾನಿ ಆಗೋದು ಗೊತ್ತಾಗತ್ತೆ, ಇದನ್ನು ನಮಗೆ ಯಾವುದು ಹಾನಿ ಆಗಿಲ್ಲ. ಒಂದೇದಾಗಿ ಅದು ಪ್ರತಿ 15 ಈ ಒಂದು ಏನು ಜೂನ್ ನಾವು ಮೊದಲ ವಾರದಲ್ಲಿ ಮೈಲು ತುತ್ತ ಹೊಡೆದ್ರೆ ನಂತರ 15 ನಂತರ ಮಳೆಯನ್ನು ನೋಡಿಕೊಂಡು, ಯಾಕೆಂದ್ರೆ ಕಂಟಿನ್ಯೂ ಮಳೆ ಇದ್ರೆ ಹೊಡಿಲಿಕ್ಕೆ ಆಗೋದಿಲ್ಲ, ಅದನ್ನು ನೋಡಿಕೊಂಡು ಒಂದು 3-4 ದಿವಸದಲ್ಲಿ ಅದರ ಮಧ್ಯದಲ್ಲಿ ನಾವು 4 ಕಾಲ ಸ್ಪ್ರೇಯನ್ನು ಕೊಡ್ತಾ ಇದ್ದೇನೆ. ಅದರಿಂದ ನನಗೆ ಉತ್ತಮವಾದ ಇಳುವರಿ ಕೂಡ ಬಂದಿದೆ, ಮತ್ತು ಏನು ಕಾಳುಮೆಣಸಿನ ಬಳ್ಳಿ ಕೂಡ ಸದೃಢವಾಗಿ ಸಶಕ್ತವಾಗಿದೆ. ಹಾಗಾಗಿ ನನಗೆ ಕಾಳುಮೆಣಸು ಅಂದ್ರೆ ಜೀವ, ನಾನು ಹೆಚ್ಚಿನ ಒತ್ತು ಕೊಡ್ತಾ ಇದ್ದೀನಿ. ಈ ಕೊಳೆ ರೋಗ ಇದೆ ಅಲ್ಲ, ಇದು ಕಾಳುಮೆಣಸಿಗೂ ಬಂದಿದೆ, ಅಡಿಕೆಗೂ ಬಂದಿದೆ. ಪ್ರತಿ ವರ್ಷ ಹೆಚ್ಚು ಮಳೆ ಆಗ್ತಾ ಇದೆ, ಮಳೆಗಾಲ ಅದಕ್ಕೆ ಪೂರಕವಾಗಿರುತ್ತೆ, ಹಂಗಾಗಿ ರೋಗಾಣುಗಳು ಜಾಸ್ತಿ ಉಲ್ಬಣಗೊಳ್ತಾ ಇದಾವೆ. ಹೌದ, ಒಂದು ಏನಂತ ಹೇಳಿದ್ರೆ ಅದಕ್ಕೆ ಬೇಕಾದಂತ ಪೋಷಕಾಂಶಗಳಿರುತ್ತೆ, ಮತ್ತೆ ನೀರು ನಿಂತು ಅಂತೇಳಂದಾಗ ಅದು ರೋಗ ಹೆಚ್ಚು ಬರುವಂತ ಸಂದರ್ಭ ಇರುತ್ತೆ. ಹಾಗಾಗಿ ಕಾಲಕಾಲಕ್ಕೆ ಅದು ರೋಗ ಬರಲಿ ಬರದೇ ಇರಲಿ, ಇಲ್ಲಿ ಹೆಂಗೂ ಮಳೆ ಬರುವಂತ ಪ್ರದೇಶದಲ್ಲೇ ಇದೆ, ಮಳೆ ಬಂದೇ ಬರುತ್ತೆ ಅನ್ನೋದು ಗೊತ್ತು. ಹಾಗಾಗಿ 2-3 ಸ್ಪ್ರೇ ಅವನ್ನು ಕೊಡೋದು ಇಂಥವೆಲ್ಲನೂ ಮಾಡ್ಕೋವಂತ ಇದ್ದಾಗ, ಮತ್ತೆ ನೀರು ನಿಲ್ಲದಂಗೆ ಬಸಿಗಲ್ವೆ ಅಂತ ಎಲ್ಲನೂ ಸಮರ್ಪಕವಾಗಿ ಮಾಡಬೇಕು, ನಿರ್ವಹಣೆ ಮಾಡಬೇಕು, ಅದೆಲ್ಲ ಆಗ್ತಾ ಇದೆ. ನಾನು ಪ್ರತಿ ವರ್ಷ ಕೂಡ ಜೂನ್ ಮೊದಲ ವಾರದಲ್ಲಿ ಎಲ್ಲ ಬಸಿಗಾಲುವೆಗಳನ್ನು ಕ್ಲೀನ್ ಮಾಡಿ ಅದನ್ನು ಸ್ವಚ್ಛಗೊಳಿಸ್ತೇವೆ. ಮತ್ತು ಈಗ ಅತಿಯಾದ ಮಳೆ ಆದಾಗ, ಈಗ ಜೂನ್ದಲ್ಲಿ ಮಾಡಿದ ನಂತರ ನೆಕ್ಸ್ಟ್ ಒಂದು ಸುಮಾರು ಆಗಸ್ಟ್ ಮಧ್ಯದ ಭಾಗದಲ್ಲಿ ಮತ್ತೊಮ್ಮೆ ಅದನ್ನು ಎಳೆಸುವಂಥದ್ದು ಬಸಿಗಾಲುವೆ. ಮತ್ತು ಏನು ಮಾಡಿದ್ದೀನಿ ಅಂದರೆ ಭರಣಗಳಲ್ಲಿ ಮಧ್ಯದಲ್ಲಿ ಮಣ್ಣಿನ ರಾಶಿಯನ್ನು ಕೊಟ್ಟು, ಅಂದ್ರೆ ಈ ರೀತಿ ಜಸ್ಟ್ ಲೈಕ್ ಟಾರ್ ರೋಡ್ ಹೆಂಗೆ ಮಧ್ಯದಲ್ಲಿ ಎತ್ತರ ಇದ್ದು ಹಿಂಗೆ ನೀರು ಬೆಳೆದು ಏರು ಮಾಡಿ ಟೈಪ್, ಆ ರೀತಿಯಲ್ಲಿ ನಾನು ತೋಟದಲ್ಲಿ ಆ ರೀತಿ ಇಟ್ಕೊಂಡಿದ್ದೇನೆ. ಮತ್ತೆ ಮೇಲ್ಮೈ ಮಣ್ಣಿಗೆ ಯಾವುದೇ ರೀತಿಯಲ್ಲಿ ಹಾನಿ ಆಗದ ರೀತಿಯಲ್ಲಿ ನೋಡ್ಕೊಳ್ತಾ ಇದ್ದೇನೆ. ಕೆಲವೊಂದು ಸಾಧಾರಣ ಒಂದು 50 ಬಳ್ಳಿಗೆ ನಾನು ಮೇಲ್ಗಡೆಯಿಂದ ಒಂದು ಈ ಪ್ಲಾಸ್ಟಿಕ್ ಮುಚ್ಚಿಗೆಯನ್ನು ಮಾಡಿದ್ದೇನೆ. ಅದು ಕೂಡ ಉತ್ತಮವಾಗಿ ಅನುಕೂಲ ಆಗಿದೆ. ಸರ್ಕಾರದಿಂದ ಮುಂದೆ ಸಹಿತ ಆ ಒಂದು ಮೇಲ್ಮೈ ಮುಚ್ಚಳಿಕೆ ಮಾಡಲಿಕ್ಕೆ ಈ ಪ್ಲಾಸ್ಟಿಕ್ನ ಒಂದು ಕೊಡುವಂಥ ವ್ಯವಸ್ಥೆ ಅಥವಾ ರೈತರಿಗೆ ಅದು ಮುಟ್ಟುವಂಥ ವ್ಯವಸ್ಥೆ ಕೂಡ ಯಾವುದೇ ಒಂದು ಯೋಜನೆಯಲ್ಲಿ ಅದು ಬರಬೇಕು ಅನ್ನೋ ನನ್ನ ಪ್ರತಿಪಾದನೆ ಇದೆ. ಕೆಲವೊಂದಿಷ್ಟು ಯೋಜನೆಗಳು ಕೊಟ್ಟಿದ್ದಾರೆ, ಅದಕ್ಕಿಂತ ರೈತರು ಏನು ಮಾಡಬೇಕು ಅಂತ ಅಂದರೆ, ನಮ್ಮಲ್ಲಿ ಇರುವಂತಹ ಕೃಷಿ ತ್ಯಾಜ್ಯಗಳು ಇರ್ತವೆ, ಎಲೆಗಳು ಇರ್ತವೆ, ಅವನ್ನ ತಂದು ನಾವು ಹಾಕೋದ್ರಿಂದ ಮುಚ್ಚಿಗೆ ಮಾಡಬೇಕಾದಾಗ ಪ್ಲಾಸ್ಟಿಕ್ಕಿಗೆ ಹೋಗಬಾರ್ದು ಅಂತೇಳಿ ಬಹಳ ಜನರ ಅನುಭವ. ಯಾಕಂತೇಳಿದ್ರೆ ಜೈವಿಕ ಕ್ರಿಯೆ ಸರಿಯಾಗಿ ನಡಿಬೇಕು ಮಣ್ಣಲ್ಲಿ ಅಂದಾಗ, ಅವುಗಳಿಗೆ ಬೇಕಾದಂಥ ವಾತಾವರಣ ನಾವು ನಿರ್ಮಿಸಿಕೊಡಲಿಲ್ಲ ಅಂದರೆ, ನೀವು ಪ್ಲಾಸ್ಟಿಕ್ ತಂದು ಹೊಚ್ಚಿಗೆ ಮುಚ್ಚಿಗೆ ಮಾಡಿದರೆ ಅಂದರೆ ಅಲ್ಲಿ ಅದಕ್ಕೆ ಟೆಂಪರೇಚರ್ ಜಾಸ್ತಿ ಆಗುತ್ತೆ, ಗರಿಷ್ಠ ತಾಪಮಾನಕ್ಕೆ ಹೋಗಿ ಅಲ್ಲಿರುವಂಥ ಜೀವಾಣುಗಳು ಸತ್ತೋಗ್ತವೆ. ಜೀವಾಣುಗಳ ಚಟುವಟಿಕೆ ಕಡಿಮೆ ಆಯಿತು ಅಂದರೆ ಪೋಷಕಾಂಶಗಳ ಲಭ್ಯತೆ ಕಡಿಮೆ ಆಗುತ್ತೆ, ಒಂದಕ್ಕೊಂದು ಪೂರಕ. ಅವು ಆ ನಿಟ್ಟಿನೊಳಗು ಆಲೋಚನೆ ಮಾಡಿ. ಸರಿ, ತಾವು ಹೇಳಿದ್ದು ಸರಿ ಇದೆ. ಆದರೆ ಏನಾಗುತ್ತೆ ಅಂತಂದರೆ, ಇಲ್ಲಿ ನಮಗೆ ಪ್ಲಾಸ್ಟಿಕ್ ಮುಚ್ಚಣಿಕೆ ಕೂಡ ನಾನು ಒಂದು ಕೃಷಿ ವಿಜ್ಞಾನ ಕೆವಿಕೆ ಒಬ್ಬರು ಹೇಮಂತ್ ಹೆಗಡೆ ಅಂತೇಳಿ ಸರ್ ನಮಗೆ ಅವರು ಈ ಪ್ಲಾಸ್ಟಿಕ್ ಮುಚ್ಚುವುದರಿಂದ ಒಂದೇದು ನಿಮಗೆ ಅಲ್ಲಿ ಒಳಗಡೆ ಟೆಂಪರೇಚರನ್ನು ನಾರ್ಮಲ್ ಆಗಿ ಇಟ್ಕೊಳತ್ತದ್ದು. ಅದಕ್ಕೆ ಮೇನ್ ಆಗಿ ಈ ಕಾಳುಮೆಣಸಿಗೆ ನಾವು ಮೇಲ್ಗಡೆಯಿಂದ ಮುಚ್ಚಿಗೆ ಮಾಡಿದ್ರೆ ಸಹಿತ ಈ ಪ್ಲಾಸ್ಟಿಕ್ನ ಮುಚ್ಚಿಗೆ ಮಾಡಿದಾಗ ಅದು ಒಂದು ಈ ರೀತಿ ಒಂದು ಏರು ದಿಕ್ಕಿನಿಂದ ಮಾಡಬೇಕು ಅದನ್ನು, ಅಲ್ಲಿ ತೇವಾಂಶ ಇಟ್ಕೊಳತ್ತೆ, ಅದಕ್ಕೆ ಬೇಕಾಗುವಂಥ ಇದು ಯಾವುದೇ ಹಾನಿ ಆಗೋದಿಲ್ಲ, ಅದು ದಪ್ಪ ಇರುತ್ತೆ ಮತ್ತು ಪ್ಲಾಸ್ಟಿಕ್ ಹರಿದು ಹೋಗೋದಿಲ್ಲ. ಮತ್ತು ಸೈಡಿಗೆಲ್ಲ ನಾವು ಅದಕ್ಕೆ ತ್ಯಾಜ್ಯವನ್ನು ಹಾಕಿರ್ತೀವಿ. ಜಸ್ಟ್ ಅದಕ್ಕೆ ಟೆಂಪ್ರೇಚರನ್ನು ಕಾಳುಮೆಣಸಿಗೆ ಮುಖ್ಯವಾಗಿ ಬೇಕು. ಅದು ನನ್ನ ಭಾವನೆ. ಯಾವುದೇ ಮುಚ್ಚಿ ಹಾಕಿದ್ರು ಕೊಚ್ಚಲ್ಲ ಅಂತ. ಈಗ ಪ್ಲಾಸ್ಟಿಕ್ ಏನಾಗುತ್ತೆ, ಕುಚ್ಚಿ ಹೋಗೋದಿಲ್ಲ, ಅದು ತಡ್ಕೊಳತ್ತೆ. ಮತ್ತೆ ಕೃಷಿಗೆ ಪೂರಕವಾಗಿ ನೀವು ಅನೇಕ ಸಣ್ಣ ಪುಟ್ಟ ಬಿಸ್ನೆಸ್ ಕೂಡ ಮಾಡ್ತಾ ಇದ್ರಿ, LIC ಮಾಡ್ತಾ ಇದ್ರಿ, ಯಾಕೆ ಕೃಷಿಯಲ್ಲಿ ಅಷ್ಟೇ ಇದ್ರೆ ಸಾಲಲ್ಲ ಅನ್ನುವಂಥದ್ದು ಇಲ್ಲ. ನಮ್ದು ಮನೋಧರ್ಮ ಏನಿದೆ, ನಾವು ಜನತೆಯಲ್ಲಿ ಒಂದು ಗುರುತಿಸಿಕೊಳ್ಬೇಕು ಮತ್ತೆ ನನ್ನಿಂದ ಈ ಜನತೆಗೆ ಅನುಕೂಲ ಆಗಬೇಕು, ಆ ರೀತಿಯ ಒಂದು ಮನೋಧರ್ಮ ನಮ್ಗೆ ತಂದೆಯವರು ಹಾಕೊಟ್ಟಂತ ಒಂದು ಮಾರ್ಗದರ್ಶನ ಕೂಡ ಅದು. ಈಗಾಗಲೇ ನಾನು ಹೇಳೋದಾದ್ರೆ ಕಳೆದ ಸಾಲಿನಲ್ಲಿ ಕೃಷಿಗೆ ಪೂರಕವಾಗಿ ನಾನು LIC ಪ್ರತಿನಿಧಿಯಾಗಿ ದಾಂಡೇಲಿಯ ಒಂದು ಶಾಖೆಯ ಅಡಿಯಲ್ಲಿ ನಾನು ಕೆಲಸ ಮಾಡ್ತೇನೆ. ಅದರಲ್ಲಿ ನನಗೆ ಕಳೆದ ವರ್ಷ ಒಂದು ಮಾ ಸ್ಕೂಲ್ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ದಾಂಡೇಲಿ ಬ್ರ್ಯಾಂಚಿಗೆ ನಮ್ಮದು ಇಡೀ ಧಾರವಾಡ ಡಿವಿಜನ್ದಲ್ಲಿ ದಾಂಡೇಲಿಯ ಬ್ರ್ಯಾಂಚ್ನಲ್ಲಿ ನಮ್ಮದೊಂದು ಸ್ಕೂಲ್ ಅಂದರೆ ಯರಮುಖ ಕನ್ನಡ ಶಾಲೆ, ಇಲ್ಲಿ ನಮ್ಮೊಟ್ಟಿಗೆ ಮಹೇಶ್ ಭಟ್ ಅವರು ಆ ಶಾಲೆಯ ಅಧ್ಯಕ್ಷರು ಕೂಡ ಇಲ್ಲಿದ್ದಾರೆ. ಅಲ್ಲಿ ನಾವು ವಿಮಾ ಸ್ಕೂಲನ್ನು ಮಾಡಿದ್ದೇನೆ, ಕೃಷಿಯ ಜೊತೆಯಲ್ಲಿ ಅದನ್ನು ಮಾಡಿದ್ದೇನೆ. ಒಂದೇದು ನನಗೆ ಕೃಷಿಯೊಟ್ಟಿಗೆ ಬೇರೆ ಒಂದು ಚಟುವಟಿಕೆ ಯಾವಾಗಲೂ ಪ್ರತಿಯೊಬ್ಬ ವ್ಯಕ್ತಿಗೂ ಬೇಕು ಅನ್ನೋದು ನನ್ನ ಭಾವನೆ. ಯಾಕೆಂತಂದರೆ ಈಗಿನ ಒಂದು ಯುಗದಲ್ಲಿ ನಾವು ಬೇಗನೆ ಮುಂದೆ ಹೋಗಬೇಕಾದ್ರೆ ಬರೀ ಒಂದನ್ನೇ ನಂಬ್ಕೊಂಡಿದ್ರೆ ಆಗೋದಿಲ್ಲ, ಎಲ್ಲದೂ ಇರಬೇಕು. ಊಟದೊಟ್ಟಿಗೆ ಉಪ್ಪಿನಕಾಯಿ ಹಪ್ಪಳ ಎಲ್ಲ ಇದ್ದಂಗೆ ಎಲ್ಲದೂ ಇರಬೇಕು, ಇಲ್ಲಾಂದ್ರೆ ಆಗೋದಿಲ್ಲ. ಆದಾಯದ ಮೂಲಗಳು ಹೆಚ್ಚಾಗಿರಬೇಕು. ಹೌದು. ಮತ್ತೇನಾಗತ್ತೆ, ನಮಗೆ ಮಾರ್ಕೆಟ್ ಕೂಡ ದೂರ ಇರೋದ್ರಿಂದ ಅಡಿಕೆ ಮಾರ್ಕೆಟಿಗೆ ನಾವು ಯಲ್ಲಾಪುರವನ್ನು ಅವಲಂಬಿಸಬೇಕು, ಮತ್ತು ಸಣ್ಣ ಪುಟ್ಟ ಮಾರ್ಕೆಟಿಗೆ ನಾವು ದಾಂಡೇಲಿನ ಅವಲಂಬಿಸ್ಕೊಳ್ಬೇಕು, ಮತ್ತು ನಾಡೆ ಕಚೇರಿಗಳಿಗೆ ನಾವು ಹೋಗೋದಿದ್ರೆ ಜೋಡ ಇದು ನಾವು ತಾಲೂಕಾ ಆಫೀಸ್ಗಳಿಗೆ ಹೋಗೋದಾಗಿರುತ್ತೆ. ಹಾಗಾಗಿ ನಮಗೆ ಏನಾಗಿ ಪ್ರತಿಯೊಂದು ಇದಕ್ಕೂ ಕೂಡ ನಮಗೆ ಟ್ರಾನ್ಸ್ಪೋರ್ಟೇಷನ್ ಭಾಳ ಹೆಚ್ಚಿಗೆ ಆಗುತ್ತೆ. ಹಾಗಾಗಿ ನಾವು ಏನಾದರೂ ಹೆಚ್ಚಿನ ಒಂದು ಉದ್ಯೋಗ ಬೇಕೇ ಬೇಕು. ಇಷ್ಟೆಲ್ಲ ಮಾಹಿತಿಯನ್ನು ಹಂಚಿಕೊಂಡ್ರಿ, ಧನ್ಯವಾದ ಸದಾನಂದ. ನಮಸ್ಕಾರ. ತೋಟಗಾರಿಕಾ ಅನುಭವಗಳು ಈ ಕುರಿತು ನಂದಿಗದ್ದೆಯ ಸದಾನಂದ ಮಹಾಬಲೇಶ್ವರ್ ಉಪಾಧ್ಯಾಯ ಇವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು HB ರಾಮಡಗಿ. ಕೊರೋನಾ ವೈರಸ್ ಕೆ ಖತರೆ ಸೆ ಬಚತೆ ಹುವೆ ಫಸಲ್ ಕಿ ಕಟಾಯಿ ಬಿಕ್ರಿ ಖರೀದ್ ನಯಿ ಫಸಲ್ ಕಿ ಜುತಾಯಿ ಔರ್ ಬುವಾಯಿ ಸುರಕ್ಷಿತ ಹೋ ಸಕ್ತಿ ಹೈ ಅಗರ್ ಹಮ್ ಲಗಾತಾರ್ ಹಾಥೋ ಕೋ ಸಾಬುನ್ ಔರ್ ಸಾಫ್ ಪಾನಿ ಸೆ नियमित अंतराल पर धोते रहें। नाक मुंह को मास्क गमछे या कपड़े से ढक कर रखें। आंख कान नाक मुंह न छुएं। आपस में 2 गज की दूरी बनाए रखें। मास्क और 2 गज की दूरी के मंत्र को अभी हमें छोड़ना नहीं है। फसलों की बुवाई एवं कटाई करते समय आपस में कम से कम 2 गज की दूरी बनाए रखें। फसल की कटाई करने के बाद छोटे छोटे ढेरों में इकट्ठा करें। कृषि के औजारों की समय समय पर सफाई करें। एक दूसरे के साथ औजारों की अदला बदली न करें। श्रमिकों के शौचालयों और हाथ धोने की जगह की ठीक से सफाई जरूरी है। बुआई कटाई एवं मड़ाई के दौरान इस बात का ध्यान रखें कि इन स्थानों के आसपास कोई थूके नहीं। कंबाइन हार्वेस्टर थ्रेशर जुताई और बुआई की मशीनों को इस्तेमाल से पहले साफ करें। मशीनों के इस्तेमाल से पहले और इस्तेमाल के बाद हाथ साबुन से साफ करें। वाहनों बोरियों थैलियों और पैकिंग के दूसरे सामान की साफ सफाई पर भी खास ध्यान दें। खरीद केंद्र पर आने से पहले किसानों एवं श्रमिकों की जांच। खरीद केंद्रों पर भीड़ न लगाएं एवं किसानों को बारी बारी से बुलाएं। गोदामों पर खरीदी हुई फसल को लेने में शीघ्रता करें ताकि किसानों एवं श्रमिकों को रुकना ना पड़े। कोरोना के खतरे से बचाव और अधिक जानकारी के लिए आरोग्य सेतु ऐप डाउनलोड करें। देश में खाद्य सुरक्षा के ये सिपाही भोजन की निरंतर उपलब्धता को सुनिश्चित करते हैं। किसान स्वस्थ रहें तभी हम कोरोना वायरस से जीत पाएंगे, आगे बढ़ पाएंगे। किसान सबल, देश प्रबल। ಸೂಕ್ಷ್ಮ ಪೋಷಕಾಂಶಗಳ ಕುರಿತು ಧರ್ಮರಾಜ್ ನಾಯ್ಕಿಯವರೊಂದಿಗೆ ಸಂದರ್ಶನ. ರೈತ ಬಾಂಧವರೇ, ನೀವು ಸಾಕಷ್ಟು ಸಲ ಕೇಳಿದರೆ ರಾಸಾಯನಿಕಗಳು, ಅದರಲ್ಲಿ ಮುಖ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಮತ್ತು ಅನೇಕ ಸೂಕ್ಷ್ಮ ಪೋಷಕಾಂಶಗಳ ಬಗ್ಗೆ ತಿಳ್ಕೊಂಡಿದ್ದಾರೆ ಕೂಡ. ಆದರೆ ಈ ಶೂನ್ಯ ಬಂಡವಾಳದ ನೈಸರ್ಗಿಕ ಕೃಷಿಯಲ್ಲಿ ಯಾವ ಪರಿಕರಗಳೂ ಬೇಕಾಗಿಲ್ಲ. ಯಾಕೆ ಬೇಕಾಗಿಲ್ಲ? ಇಂಥ ಪೋಷಕಾಂಶಗಳು ಗಿಡಗಳು ಹೇಗೆ ಪಡ್ಕೊಳ್ತವು, ಯಾವ ರೀತಿ ಪಡ್ಕೊಳ್ತವು, ಅದಕ್ಕೆ ಬೇರೆ ರೀತಿಯಿಂದ ಲಭ್ಯ ಇದೆಯೋ ಹೇಗೆ, ಇದ್ರ ಬಗ್ಗೆನೂ ಕೂಡ ನಾವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕಲ್ಲ. ಸೂಕ್ಷ್ಮ ಪೋಷಕಾಂಶಗಳು ಎಲ್ಲಿ ಸಿಗ್ತವು, ಹೇಗೆ ಸಿಗ್ತವು, ಗಿಡಗಳನ್ನು ಹೇಗೆ ಪಡ್ಕೊಳ್ತವು, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಧರ್ಮರಾಜ್ ಅವರು. ಧರ್ಮರಾಜ್ ಅವರೇ, ಒಟ್ಟಾರೆ ನಾವು ಹೊರಗಿಂದ ಹಾಕ್ತಕ್ಕಂಥ ಯಾವುದೇ ರಾಸಾಯನಿಕ ಗೊಬ್ಬರಗಳು ಬೇಡ ಅಂತ ಹೇಳ್ತೀರಿ, ಹಾಗಾಗಿ ನಮ್ಮ ಬೆಳೆಗೆ ಬೇಕಾದಂಥ ಪೋಷಕಾಂಶಗಳು ಹೇಗೆ ಸಿಗ್ತವೆ, ಎಲ್ಲಿಂದ ಸಿಗ್ತವೆ, ಹೇಗೆ ಪಡ್ಕೊಳ್ತವೋ ಇಲ್ಲ. ನಾವು ಕಾಡನ್ನು ಗಮನಿಸಬೇಕು. ಮೊದಲಿಗೆ ನೈಸರ್ಗಿಕ ಕೃಷಿಯನ್ನು ಮಾಡ್ತೀನಿ ಅಂದರೆ ನಿಸರ್ಗವನ್ನು ಮೊದಲು ಗಮನಿಸಬೇಕು. ನಾನು ಅಥವಾ ನನ್ನ ಹೊಲದ ಬದು, ನನ್ನ ಹೊಲದ ಬದುವಿಗೆ ಯಾವ ರಾಸಾಯನಿಕನೂ ಬಳಸಿಲ್ಲ. ಆದರೆ ಪ್ರತಿ ವರ್ಷ ಆಯಾಯ ಋತುಮಾನಕ್ಕೆ ತಕ್ಕನಾದ ಕಳೆ ಗಿಡಗಳು ಹುಟ್ಟುತ್ತೆ. ಹುಟ್ಟಿದ ಬೀಜಗಳು ಮೊಳಕೆ ಬಂದ ಬೀಜಗಳು ಬೆಳೆಯುತ್ತೆ, ಬೆಳೆದಿದ್ದು ಹೂವಾಗುತ್ತೆ, ಹೂವಾಗಿದ್ದು ಕಾಯಾಗುತ್ತೆ, ಕಾಯಾಗಿದ್ದು ಬಲ್ತು ಮತ್ತೆ ಬೀಜ ಆಗಿ ಬೀಜ ಪ್ರಸಾರ ಮಾಡಿ ಸತ್ತೋಗುತ್ತೆ. ಇನ್ನು ಬದುನಲ್ಲಿರೋ ರೋಜದ ಗಿಡ ಇರ್ಬೋದು, ಎಕ್ಕೆ ಗಿಡ ಇರ್ಬೋದು, ಲಕ್ಕಿ ಗಿಡ ಇರ್ಬೋದು, ಬೇವಿನ ಗಿಡ ಇರ್ಬೋದು, ಹುಣಸೆ ಬಾರೆ ಯಾವುದೇ ಆಗಿರ್ಬೋದು, ಯಾವ ನೀರಿನ ವ್ಯವಸ್ಥೆ ಇಲ್ದಿದ್ರು, ಯಾವ ರಾಸಾಯನಿಕದ ಬಳಕೆ ಇಲ್ದಿದ್ರು, ಯಾವ ತಿಪ್ಪೆ ಗೊಬ್ಬರ ಇಲ್ದಿದ್ರು, ಯಾವ ವರ್ಮಿ ಕಾಂಪೋಸ್ಟ್ ಇಲ್ದಿದ್ರು, ಪ್ರತಿ ವರ್ಷ ಅವು ಫಸಲನ್ನು ಕೊಡ್ತಾ ಇದ್ದಾವೆ, ಎಂಥ ಬರಗಾಲದಲ್ಲೂ ಕೂಡ. ಹಾಗಾದರೆ ಅವಕ್ಕೆ ಎಲ್ಲ ಪೋಷಕಾಂಶಗಳ ಪೂರೈಕೆ ಆಗ್ತಾ ಇದೆ ಅಂತ ಅರ್ಥ. ಅವುಗಳಿಗೆ ಪೂರೈಕೆ ಆಗ್ತಾ ಇದೆ, ನನ್ನ ಕೃಷಿ ಭೂಮಿ ಒಳಗಡೆ ನಾನು ಬೇಸಾಯ ಮಾಡ್ತಾ ಇರುವಂಥ ಭೂಮಿಯಲ್ಲಿ ನಾನು ಹಾಕಿರುವಂಥ ಬೀಜಕ್ಕೆ ಅಥವಾ ನಾನು ಹಾಕಿರುವಂಥ ಬೆಳೆಗೆ ಪೋಷಕಾಂಶಗಳು ಪೂರೈಕೆ ಆಗ್ತಾ ಇಲ್ಲ ಅಂದರೆ ಅರ್ಥ ಏನು? ನಿಸರ್ಗದಲ್ಲಿ ದ್ವಂದ್ವ ಇಲ್ಲ, 2 ನೀತಿ ಇಲ್ಲ, 1 ನೀತಿ ಇರೋದು. ನೀನು ಅದಕ್ಕೆ ಕೊಡ್ತೀನಿ ಅಂದರೆ ಇದಕ್ಕೂ ಕೊಡ್ತೀನಿ ಅಂತ. ಅಂದರೆ ಭೂಮಿಯಲ್ಲಿ ಎಲ್ಲವೂ ಇದೆ, ಅಲ್ಲಿರೋ ಗಿಡಗಳಿಗೆ ಸಿಗ್ತಾ ಇದೆ, ಇಲ್ಲದಿರೋ ಗಿಡಗಳಿಗೆ ಸಿಗ್ತಾ ಇಲ್ಲ. ಕಾರಣ ಏನು? ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಅಂದರೆ ಭೂಮಿಯಲ್ಲಿ ಎಲ್ಲ ಇದೆ ಅಂತಾಯಿತು. ನಮ್ಮ ಹೊಲದ ಬದು ಗಮನಿಸಿದ್ರೆ ಗೊತ್ತಾಗುತ್ತೆ, ಅಥವಾ ನಮ್ಮ ಹೊಲದ ಕಾಡನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ, ಭೂಮಿಯಲ್ಲಿ ಎಲ್ಲ ಇದೆ, ಅಲ್ಲಿ ಸಿಗ್ತಾ ಇದೆ, ಇಲ್ಲಿ ಸಿಗ್ತಾ ಇಲ್ಲ. ಹಾಗಾದರೆ ಅಲ್ಲಿ ಕೊಡ್ತಾ ಇರೋರು ಯಾರು? ಅವುಗಳಿಗೆ ಪೂರೈಕೆ ಮಾಡಿ. ಅವನ್ನ ಕೊಡೋದಕ್ಕೆ ನಿಸರ್ಗ ಏನು ವ್ಯವಸ್ಥೆ ಮಾಡಿಕೊಂಡಿದೆ? ಭಾಳ ಸರಳ. ನಿಸರ್ಗದಲ್ಲಿ ಸಾರಜನಕ ಯಥೇಚ್ಛವಾಗಿದೆ. ವಿಜ್ಞಾನ ಹೇಳುತ್ತೆ 78.6% ಈ ವಾತಾವರಣದಲ್ಲಿ ಸಾರಜನಕ ಇದೆ ಅಂತ ವಿಜ್ಞಾನ ಹೇಳುತ್ತೆ. ಸಾರಜನಕ ಅಂದರೆ ಏನು? ಯೂರಿಯಾ. ನಾವೇನು ಮಾಡ್ತೀವಿ, ನಮ್ಮ ಬೆಳೆಗಳಿಗೆ ಸಾರಜನಕದ ಪರ್ಯಾಯ ವ್ಯವಸ್ಥೆಯಾಗಿ ರಾಸಾಯನಿಕ ಯೂರಿಯಾವನ್ನು ಬಳಸ್ತೀವಿ. ವಾತಾವರಣದಲ್ಲಿ 78.6% ಸಾರಜನಕ ಇದೆ. ಸಾರಜನಕ ಇದ್ರೂ ಕೂಡ ನಾವು ಆ ಸಾರಜನಕನ ಬಳಕೆಗೆ ತಗೊಳ್ಳದೆ ಕೃತಕವಾಗಿ ಯೂರಿಯಾ ಬಳಸ್ತಾ ಇದ್ದೀವಿ. ನನ್ನ ಬದುನಲ್ಲಿರೋ ಗಿಡ ಹಚ್ಚ ಹಸಿರುಗಿದೆ ಅಂದರೆ ಅದಕ್ಕೆ ಸಾರಜನಕ ಪೂರೈಕೆ ಆಗ್ತಾ ಇದೆ. ಹಾಗಾದರೆ ಪೂರೈಕೆ ಮಾಡಿಕೊಡೋರು ಯಾರು? ಅದನ್ನು ಕೂಡ ವಿಜ್ಞಾನವೇ ಹೇಳುತ್ತೆ. ಯಾವುದೇ ದ್ವಿದಳ ಧಾನ್ಯದ ಗಿಡಗಳು ವಾತಾವರಣದಲ್ಲಿರ್ತಕ್ಕಂಥ ಸಾರಜನಕವನ್ನು ತಗೊಂಡು ತಾವು ಕೇವಲ 14% ಬಳಸ್ಕೊಂಡು ಉಳಿದಂಥ ಸಾರಜನಕವನ್ನು ಪಕ್ಕದಲ್ಲಿರ್ತಕ್ಕಂಥ ಬೆಳೆಗಳಿಗೆ ಪೂರೈಕೆ ಮಾಡಿಕೊಡುತ್ತೆ ಅಂತ. ಇನ್ನೂ ಹೆಚ್ಚಾದಂಥ ಸಾರಜನಕವನ್ನು ಅದರ ಬೇರಲ್ಲಿ ರಕ್ಷಣೆ ಮಾಡಿ ಇಟ್ಕೊಳ್ಳುತ್ತೆ ಅಂತ ವಿಜ್ಞಾನ ಹೇಳುತ್ತೆ. ನಿಸರ್ಗದಲ್ಲಿರ್ತಕ್ಕಂಥ ಸಸ್ಯ ಪ್ರಭೇದಗಳಲ್ಲಿ ಸುಮಾರು 3/4 ದ್ವಿದಳ ಧಾನ್ಯದ ಜಾತಿಗೆ ಸೇರಿರ್ತಕ್ಕಂಥವು, ಸಾರಜನಕವನ್ನು ಪೂರೈಕೆ ಮಾಡಿಕೊಡುವಂಥ ಜಾತಿಗೆ ಸೇರಿರುವಂಥವು. ಇನ್ನು 1/4 ಮಾತ್ರ ಏಕದಳಕ್ಕೆ ಸೇರಿರ್ತಕ್ಕಂಥವು. ಯಾಕೆ ನಿಸರ್ಗ ಹೆಚ್ಚಿನ ಅಂಶ ದ್ವಿದಳ, ಕಡಿಮೆ ಪ್ರಮಾಣದಲ್ಲಿ ಏಕದಳನ್ನು ಬೆಳೆಸ್ಕೊಂಡಿದೆ? ಸಾರಜನಕದ ಪೂರೈಕೆ ಮಾಡಿಕೊಡೋದಕ್ಕೆ. ಯಾವುದೇ ದೊಡ್ಡ ಮರ ನೇರವಾಗಿ ವಾತಾವರಣದಿಂದ ಸಾರಜನಕ ತಗೊಳ್ಳಲ್ಲ, ಈ ಗಿಡ ಪಕ್ಕದಲ್ಲಿರುವಂಥ ಗಿಡ ಅದಕ್ಕೆ ಪೂರೈಕೆ ಮಾಡಿಕೊಡುತ್ತೆ. ಹಾಗಾಗಿ ನಾವು ಸಾರಜನಕ ಪೂರೈಕೆ ಮಾಡಬೇಕು, ಯೂರಿಯಾ ಕೊಡಬೇಕು ಅಂತಾದರೆ ಏಕದಳದ ಜೊತೆ ದ್ವಿದಳ, ದ್ವಿದಳದ ಜೊತೆ ಏಕದಳ, ದ್ವಿದಳ ಏಕದಳಕ್ಕೆ ಸಾರಜನಕ ಕೊಡುತ್ತೆ. ಇನ್ನು ಮುಖ್ಯ ಬೆಳೆ ಬಾಳೆ, ಬಾಳೆಗೆ ಸಾರಜನಕ ಬೇಕು. ಹಲಸಂದಿ, ತೊಗರಿ, ಅವರೆ, ಹೆಸರು, ಉದ್ದು ಬಾಲ್ಯಾವಸ್ಥೆಯಲ್ಲಿ, ಪ್ರೌಢಾವಸ್ಥೆಗೆ ಬರೋ ಹೊತ್ತಿಗೆ ನುಗ್ಗೆ, ಎರಡು ಬಾಳೆ ಮಧ್ಯೆ ಒಂದು ನುಗ್ಗೆ ಇತ್ತು ಅಂದರೆ ನುಗ್ಗೆ ಸಾರಜನಕ ಪೂರೈಕೆ ಮಾಡಿಕೊಡುತ್ತೆ. ಅಡಿಕೆ ತೋಟದ ಜೊತೆ ಗೊಬ್ಬರದ ಗಿಡ ಗ್ಲಿರಿಸಿಡಿಯ ಸಾರಜನಕ ಪೂರೈಕೆ ಮಾಡಿಕೊಡುತ್ತೆ. ದ್ರಾಕ್ಷಿ ಜೊತೆ ಆಲ್ವಾಣ, ದಾಳಿಂಬೆ ಜೊತೆ ನುಗ್ಗೆ, ಸಡೆ, ಈ ರೀತಿ ಯಾವ್ಯಾವ ಗಿಡ ಮರಗಳು ಸಾರಜನಕವನ್ನು ಸ್ಥಿರೀಕರಿಸ್ತವೋ ಅಂಥ ಗಿಡ ಮರಗಳನ್ನು ನನ್ನ ಬೆಳೆಯ ಜೊತೆ ಆಯೋಜನೆ ಮಾಡಿದ್ರೆ ಯೂರಿಯಾವನ್ನು ಹೊರಗಡೆಯಿಂದ ತಂದಾಕುವಂಥ ಪ್ರಮೇಯ ಇರೋದಿಲ್ಲ. ಒಂದೊಂದು ಗಿಡ ಸಾಕು, ಒಂದೊಂದು ಗಿಡ ಅಂದರೆ ಒಂದೊಂದು ಗಿಡಕ್ಕೆ ಒಂದೊಂದು ಪ್ರಮಾಣದ ಸಾರಜನಕವನ್ನು ಸ್ಥಿರೀಕರಿಸಿಕೊಡುವಂಥ ಕ್ಷಮತೆ ಇದೆ. ನಮಗೀಗೇನು ಹಲಸಂದೆ ನಾನು ಹಾಕ್ತಾ ಇದ್ದೀನಿ, ಹಲಸಂದೆ ನಾನು ಒಂದು ಗಿಡ ಹಾಕಿದರೆ ನನಗೇನು ಲಾಭ ಬರುವಾಗಿದೆ? ಒಂದಷ್ಟು ಬೀಜಗಳನ್ನು ಗಿಡ ಸುತ್ತಮುತ್ತ ಬೈಲಲ್ಲಿ ಹಾಕಿದ್ರೆ, ಗಿಡ ಜಾಗದಲ್ಲಿ ನೀರು ಬೀಳೋ ಜಾಗದಲ್ಲಿ ಇತ್ತೇವ ಇರೋ ಕಡೆ ಹಾಕಿದ್ರೆ ಇಡೀ ಭೂಮಿಗೆ ಒದಕೆ ಮಾಡಿಕೊಡುತ್ತೆ. ಒಂದು ಕಾಳು ಹಾಕಿದರೆ 100 ಕಾಳು ಕೊಡುತ್ತೆ, ಸಾರಜನಕನೂ ಕೊಡುತ್ತೆ. ಭೂಮಿ ಒದಕೆ ಮಾಡಿಕೊಂಡಿದೆ, ಅದು ಒಣಗಿದ ಮೇಲೆ ಅಲ್ಲೇ ಕಳೆತು ಹ್ಯೂಮಸ್ ಆಗುತ್ತೆ. ಹಾಗಾಗಿ ದಟ್ಟವಾಗಿ ಹಲಸಂದೆ, ದಟ್ಟವಾಗಿ ಹೆಸರು, ದಟ್ಟವಾಗಿ ಉದ್ದು. ಇನ್ನು ದೊಡ್ಡ ಮರಗಳಾದರೆ ಎರಡು ಬಾಳೆ ನಡುವೆ ಒಂದು ನುಗ್ಗೆ ಸಾಕು, ನಿರಂತರವಾಗಿ ಅದು ಹೂ ಬಿಟ್ಟ ನಂತರ ಸಾರಜನಕನ ಪೂರೈಕೆ ಮಾಡಿ ಕೊಡ್ತಾ ಹೋಗುತ್ತೆ. ಈ ರೀತಿ ನಾವು ಬೆಳೆನ ಆಯೋಜನೆ ಮಾಡಿಕೊಂಡ್ರೆ ಇಲ್ಲಿ ಸಾರಜನಕ ಹಾಕುವ ಪ್ರಮೇಯ ಬರೋದೇ ಇಲ್ಲ. ಇನ್ನು ರಂಜಕ ಪೊಟ್ಯಾಶ್, ಇನ್ನು ರಂಜಕ ಪೊಟ್ಯಾಶ್, ವಿಜ್ಞಾನ ಹೇಳುತ್ತೆ ಭೂಮಿಯಲ್ಲಿ ಆಳಕ್ಕೆ ಓದಾಗೆ ಓದಾಗೆ ಓದಾಗೆ ಯಾವುದೇ ಗಿಡ ಮರಗಳಿಗೆ ಏನೆಲ್ಲ ಪೋಷಕಾಂಶಗಳು ಬೇಕೋ ಅವು ಯಥೇಚ್ಛವಾಗಿದೆ ಅಂತ ವಿಜ್ಞಾನ ಹೇಳುತ್ತೆ. ಡಾಕ್ಟರ್ ಕ್ಲಾರ್ಕ್ ಮತ್ತು ಡಾಕ್ಟರ್ ವಾಷಿಂಗ್ಟನ್ ಅಂತಕ್ಕಂಥ ಇಬ್ಬರು ಭೂಗರ್ಭ ವಿಜ್ಞಾನಿಗಳು ಇದನ್ನು ಪ್ರಯೋಗ ಮಾಡಿ ಸಂಶೋಧನೆ ಮಾಡಿ ವೈಜ್ಞಾನಿಕವಾಗಿ ಸಿದ್ಧಪಡಿಸಿಕೊಟ್ಟಿದ್ದಾರೆ. ವಿಜ್ಞಾನ ಹೇಳ್ತಾ ಇದೆ ಭೂಮಿಯಲ್ಲಿ ಯಥೇಚ್ಛವಾಗಿದೆ ಪೋಷಕಾಂಶಗಳು ಅಂತ. ಆದರೆ ಯಾವುದೇ ಗಿಡ ಮರ ಅಷ್ಟು ಆಳಕ್ಕೋಗಿ ಆಹಾರವನ್ನು ತಗೊಂಬಂದು ಬಳಸ್ಕೊಳ್ಳುವಂಥ ಕ್ಷಮತೆ ಇಲ್ಲ. ಒಂದು. ಎರಡನೇದು, ಭೂಮಿಯಲ್ಲಿರುವಂಥ ಪೋಷಕಾಂಶಗಳು ನೇರವಾಗಿ ಗಿಡಕ್ಕೆ ದೊರೆಯೋ ರೂಪದಲ್ಲಿಲ್ಲ, ಇದು ಸಮಸ್ಯೆ ಇರೋದು. ಅದು ಅಕ್ಕಿ ರೂಪದಲ್ಲಿ, ಬೇಳೆ ರೂಪದಲ್ಲಿ, ಬೆಲ್ಲದ ರೂಪದಲ್ಲಿ, ಇನ್ಯಾವುದೋ ರೂಪದಲ್ಲಿದೆ. ಅದು ಪಾಯಸ ಆಗಬೇಕು, ಅನ್ನ ಆಗಬೇಕು, ಸಾರ ಆಗಬೇಕು, ಪರಿವರ್ತನೆ ಆಗಬೇಕು. ಅದು ಆಗ ಮಾತ್ರ ಗಿಡ ಬಳಕೆ ಮಾಡಿಕೊಳ್ಳುತ್ತೆ. ನಮಗೇನಾಗಿದೆ, ಭೂಮಿಯಲ್ಲಿ ಪೊಟ್ಯಾಶ್ ಇದೆ, ಭೂಮಿಯಲ್ಲಿ ರಂಜಕ ಇದೆ, ಆದರೆ ಗಿಡಕ್ಕೆ ಸಿಗೋ ರೂಪ ಇಲ್ಲ. ಸಿಗೋ ರೂಪದಲ್ಲಿ ಇಲ್ಲ ಅಂದ ತಕ್ಷಣವೇ ನಾವು ಸಿಗೋ ರೂಪಕ್ಕೆ ಪರಿವರ್ತನೆ ಮಾಡಿ ಕೊಡೋರನ್ನು ಅಲ್ಲಿ ನಾವು ಆಯೋಜನೆ ಮಾಡಬೇಕಿತ್ತು. ಬದಲಿ ನಾವೇನು ಮಾಡಿದ್ವಿ, ಪೊಟ್ಯಾಶ್ ಇದೆ ಸಿಗೋ ರೂಪದಲ್ಲಿಲ್ಲ, ಹೊರಗಡೆಯಿಂದ DAP ತಂದು ಹಾಕು, ಪೊಟ್ಯಾಶ್ ತಂದು ಹಾಕು, ಈ ರೀತಿ ಅಭ್ಯಾಸ ಮಾಡಿಕೊಂಡ್ವಿ. ನಿಸರ್ಗದಲ್ಲಿ ಎಲ್ಲೂ ಫಾಸ್ಫೇಟ್ ಬಳಕೆ ಆಗ್ತಿಲ್ಲ, ಚೀಲಗಳು ಪೊಟ್ಯಾಶ್ ಚೀಲಗಳು ಬಳಕೆ ಆಗ್ತಿಲ್ಲ, ಅಲ್ಲಿ ಸಿಗ್ತಾ ಇದೆ. ಅಲ್ಲಿ ಪರಿವರ್ತನೆ ಮಾಡಿಕೊಡುವಂಥ ಯಾವುದೋ ಒಂದು ಜೀವಾಣು ಇದೆ. ಆ ಜೀವಾಣುವನ್ನು ಕೂಡ ವಿಜ್ಞಾನ ಕಂಡಿಡಿದು ಹೇಳ್ತಿದೆ, ಫಾಸ್ಫೇಟ್ ಸಾಲುಬಲೈಸಿಂಗ್ ಬ್ಯಾಕ್ಟೀರಿಯಾ ಅಂತ. ಫಾಸ್ಫೇಟನ್ನು ಪರಿವರ್ತನೆ ಮಾಡಿ ಗಿಡಕ್ಕೆ ಯಾವ ರೂಪಕ್ಕೆ ಬೇಕೋ ಆ ರೂಪಕ್ಕೆ ಪರಿವರ್ತನೆ ಮಾಡಿಕೊಡುವಂಥ ಒಂದು ಜೀವಾಣು ಇದೆ, PSP ಬ್ಯಾಕ್ಟೀರಿಯಾ ಅಂತ. ಅದು ಎಲ್ಲಿದೆ ಅನ್ನೋದನ್ನು ಕೂಡ ವಿಜ್ಞಾನ ಹೇಳುತ್ತೆ. ದೇಶೀಯ ಆಕಳ ಕರಳಲ್ಲಿ ಆ ಬ್ಯಾಕ್ಟೀರಿಯಾ ನಿರಂತರವಾಗಿ ಉತ್ಪತ್ತಿಯಾಗುತ್ತೆ, ಸಗಣಿ ಜೊತೆ ಹೊರಗೆ ಬರುತ್ತೆ. ನಾವೇನು ಮಾಡ್ತಾ ಇದ್ದೀವಿ, ಜೀವಾಮೃತಕ್ಕೆ ಸಗಣಿಯನ್ನು ಬಳಕೆ ಮಾಡ್ತಾ ಇದ್ದೀವಿ. ಆ ಜೀವಾಣುಗಳು ವೃದ್ಧಿಯಾಗೋದಕ್ಕೆ ಪ್ರೋಟೀನ್ ಬೇಕು, ಒಂದಿಷ್ಟು ಹಿಟ್ಟು ಹಾಕ್ತಾ ಇದ್ದೀವಿ. ಕಾರ್ಬೋಹೈಡ್ರೇಟ್ ಬೇಕು, ಒಂದಿಷ್ಟು ಬೆಲ್ಲ ಹಾಕ್ತಾ ಇದ್ದೀವಿ. ನನ್ನ ಭೂಮಿಯ ಗುಣಧರ್ಮ ಆ ಜೀವಾಣುಗಳಿಗೆ ಗೊತ್ತಾಗಬೇಕು, ಒಂದಿಡಿ ಮಣ್ಣು ಹಾಕ್ತಾ ಇದ್ದೀವಿ. ಅವು ವೃದ್ಧಿ ಆಗೋದಕ್ಕೆ 20 ನಿಮಿಷಕ್ಕೊಂದ್ಸರಿ ವೃದ್ಧಿ ಆಗ್ತವೆ, ಡಬಲ್ ಆಗ್ತವೆ. ಆ ಕಾರಣಕ್ಕೆ 200 ಲೀಟರ್ ನೀರನ್ನು ಕೊಟ್ಟಿದ್ದೀವಿ, ಹೆಚ್ಚು ಹೆಚ್ಚು ಜಾಗ ಅವಕ್ಕೆ ಬೇಕು ಅಂತ. ಅಲ್ಲಿ ವೃದ್ಧಿಯಾಗಿ ಜೀವಾಮೃತದಲ್ಲಿ PSP ಬ್ಯಾಕ್ಟೀರಿಯಾಗಳು ಪೂರಾ ವೃದ್ಧಿಯಾಗಿರುತ್ತೆ. ನಾನು ಜೀವಾಮೃತನ ನಾನು ಬಳಕೆ ಮಾಡಿದ ತಕ್ಷಣವೇ, ತೇವಾಂಶ ಇದ್ದ ತಕ್ಷಣವೇ PSP ಬ್ಯಾಕ್ಟೀರಿಯಾ ಭೂಮಿಗೆ ಹೋಗುತ್ತೆ, ಅಲ್ಲಿ ದ್ವಿಕಣ ತ್ರಿಕಣ ರೂಪದಲ್ಲಿ ಫಾಸ್ಫೇಟ್ ಇರುತ್ತೆ, ಅದನ್ನು ಏಕಕಣ ರೂಪಕ್ಕೆ, ಗಿಡಕ್ಕೆ ಬೇಕಾಗಿರೋದು ಏಕಕಣ ರೂಪ, ಏಕಕಣ ರೂಪಕ್ಕೆ ಪರಿವರ್ತನೆ ಮಾಡಿ ಅಲ್ಲಿ ಇಡುತ್ತೆ ಬೇರಿನ ಪಕ್ಕ. ಈ ಗಿಡ ಆ ಫಾಸ್ಫೇಟನ್ನು ತಗೊಳ್ಳುತ್ತೆ. ಈ ವ್ಯವಸ್ಥೆ ನಿಸರ್ಗದಲ್ಲಿ ನಡೀತಾ ಇದೆ. ನನ್ನ ಭೂಮಿಯಲ್ಲೂ ಕೂಡ ಜೀವಾಮೃತ ಅಥವಾ ಸಗಣಿ ತಿಪ್ಪೆಗೊಬ್ಬರ, ತಿಪ್ಪೆಗೊಬ್ಬರದಲ್ಲಿರೋ ಜೀವಾಣುಗಳ ಕೆಲಸವೂ ಅದೇ, ಈ ಕೆಲಸವನ್ನು ಮಾಡಿ ಫಾಸ್ಫೇಟನ್ನು ಪೂರೈಕೆ ಮಾಡಿಕೊಡುತ್ತವೆ. ಇನ್ನು ಪೊಟ್ಯಾಶ್, ಪೊಟ್ಯಾಶು ಅಷ್ಟೇ, ಪೊಟ್ಯಾಶ್ ಸಾಲ್ಬಲೈಸಿಂಗ್ ಬ್ಯಾಕ್ಟೀರಿಯಾ, ಥಯೋ ಆಕ್ಸಿಡೆಂಟ್ಸ್ ಅನ್ನೋ ಜೀವಾಣುಗಳು, ಈ ರೀತಿ ಸುಮಾರು 162 ಥರದ ಜೀವಾಣುಗಳು ದೇಶೀಯ ಆಕಳ ಕರಳಲ್ಲಿ ಉತ್ಪತ್ತಿ ಆಗ್ತಾ ಇರ್ತವೆ, ಸಗಣಿ ಜೊತೆ ಹೊರಗೆ ಬರ್ತಾ ಇರ್ತವೆ. ಆ ಸಗಣಿಯನ್ನಾದರೂ ಬಳಕೆ ಮಾಡಬಹುದು, ಅಥವಾ ಜೀವಾಮೃತದ ಮಾಧ್ಯಮದ ಮೂಲಕನಾದರೂ ಬಳಕೆ ಮಾಡಬಹುದು, ಘನ ಜೀವಾಮೃತ ಮಾಧ್ಯಮದ ಮೂಲಕನಾದರೂ ಬಳಕೆ ಮಾಡಬಹುದು. ಭೂಮಿಗೆ ಆ ಜೀವಾಣುಗಳು ಸೇರಿಕೊಂಡ ತಕ್ಷಣವೇ ಗಿಡಕ್ಕೆ ಬೇಕಾಗಿರೋ ಪೋಷಕಾಂಶಗಳನ್ನು ಗಿಡಕ್ಕೆ ಯಾವ ರೂಪದಲ್ಲಿ ಬೇಕೋ ಅನ್ನದ ರೂಪಕ್ಕೆ ಪರಿವರ್ತನೆ ಮಾಡಿ ಕೊಡುವಂಥ ಕೆಲಸವನ್ನು ಆ ಜೀವಾಣುಗಳು ಮಾಡುತ್ತೆ. ಆಗ ನಮಗೆ ಹೊರಗಡೆಯಿಂದ ಯೂರಿಯಾ ತರೋದಾಗಲಿ, ಹೊರಗಡೆಯಿಂದ ಡಿ ಎ ಪಿ ತರೋದಾಗಲಿ, ಪೊಟ್ಯಾಶ್ ತರೋದಾಗಲಿ, ಸೂಕ್ಷ್ಮ ಪೋಷಕಾಂಶಗಳನ್ನ ತರೋದಾಗಲಿ ಅವಶ್ಯಕತೆಯೇ ಬೀಳೋದಿಲ್ಲ. ಇನ್ನು ಭೂಮಿಯ ಆಳದಲ್ಲಿ ಸೂಕ್ಷ್ಮ ಪೋಷಕಾಂಶಗಳಿದೆ, ಮೆಗ್ನೀಷಿಯಂ ಇರ್ಬೋದು, ಕ್ಯಾಲ್ಶಿಯಂ ಇರ್ಬೋದು, ಬೋರಾನ್ ಇರ್ಬೋದು, ಈ ಥರದ್ದು. ಇವು 9 ಇಂಚಿನ ಕೆಳಗಡೆ ಇದೆ. ನನ್ನ ಗಿಡಕ್ಕೆ ಮೇಲಿನ 4.5 ಇಂಚಲ್ಲಿ ಬೇಕು. ಅಲ್ಲಿ ಸುಮಾರು 92% ಬೇರುಗಳು ಅಲ್ಲಿದೆ. ಮೇಲಕ್ಕೆ ತಗೊಂಬರೋರೊಬ್ರು ಯಾರೋ ಬೇಕು. ಗಿಡಗಳು ಕೆಳಗಡೆಯಿಂದ ತಗೊಳ್ಳಲ್ಲ. ಯಾರು ತಂದು ಹಾಕ್ತಾರೆ ಮೇಲಕ್ಕೆ? ಹಾಗಾದರೆ ದೇಶೀಯ ಎರೆಹುಳುಗಳು. ಭೂಮಿಯ ಆಳದಿಂದ ಮಣ್ಣನ್ನು, ಕಲ್ಲನ್ನು, ಸುಣ್ಣಕಲ್ಲನ್ನು, ರೋಗಾಣುಗಳನ್ನು ಎಲ್ಲವನ್ನೂ ತಿಂದು ದೇಹದೊಳಗಡೆ ಅವನ್ನು ಬಾಯಿಲ್ ಮಾಡಿ ಗಿಡಕ್ಕೆ ಪೋಷಕಾಂಶ ಯಾವ ರೂಪದಲ್ಲಿ ಬೇಕೋ ಆ ರೂಪಕ್ಕೆ ಪರಿವರ್ತನೆ ಮಾಡಿ ಮೇಲ್ಭಾಗಕ್ಕೆ ತಂದು ಹಾಕ್ತವೆ. ಆಳದಲ್ಲಿರೋ ಪೋಷಕಾಂಶಗಳು ಕೂಡ ತನ್ನಿಂತಾನೇ ಪೂರೈಕೆ ಆಯಿತು. ಇನ್ನು ಬಾಷ್ಪೀಭವನ, ಭೂಮಿಯಲ್ಲಿರೋ ನೀರು ಆವಿಯಾಗತ್ತೆ, ಆಳದಿಂದ ಆಳದಿಂದ ಆವಿಯಾಗ್ತಾ ಬರುತ್ತೆ. ಆವಿಯಾಗಬೇಕಾದ್ರೂ ಕೂಡ ಅವು ಕೆಳಗಡೆ ಇರೋ ಪೋಷಕಾಂಶಗಳನ್ನು ತಮ್ಮ ಜೊತೆ ತಗೊಂಡ್ಬರ್ತವೆ, ಗಿಡಕ್ಕೆ ಪೂರೈಕೆ ಆಗುತ್ತೆ. ಈ ಎಲ್ಲ ಕ್ರಿಯೆ ನಿಸರ್ಗದಲ್ಲಿ ಸಹಜವಾಗಿ ನಡೀತಾ ಇದೆ. ಕಾಡಲ್ಲಿ ನನ್ನ ಭೂಮಿಯಲ್ಲಿ ನಾನು ಅದಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ, ನಾನು ಅವಕ್ಕೆ ತೊಂದರೆ ಮಾಡ್ತಾ ಇದ್ದೀನಿ. ಆ ತೊಂದರೆ ಮಾಡೋದನ್ನು ನಿಲ್ಲಿಸಿ ಈ ಕ್ರಿಯೆ ನಡೆಯೋದಕ್ಕೆ ಅವಕಾಶ ಮಾಡಿಕೊಟ್ರೆ ಹೊರಗಡೆಯಿಂದ ಏನು ತರಬೇಕಾಗಿಲ್ಲ. ಸೂಕ್ಷ್ಮ ಪೋಷಕಾಂಶಗಳ ಕುರಿತು ಧರ್ಮರಾಜ್ ನಾಯಕಿಯವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಎಚ್ಬಿ ರಾಮಡಗಿ. ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಆಕಾಶವಾಣಿ ಕಾರವಾರ ವಾಣಿಜ್ಯ ಪ್ರಕಟಣೆಗಳು. ಗಾಂಧಿ ನರೇಗಾ ಯೋಜನೆ ಅಡಿ ಮಹಿಳಾ ಕಾಯಕೋತ್ಸವ ಅಭಿಯಾನ. ಮಹಿಳೆಯರಿಗಾಗಿ ತೋಟಗಾರಿಕೆ, ರೇಷ್ಮೆ, ಅಣಬೆ ಬೇಸಾಯ, ಎರೆಹುಳು ಗೊಬ್ಬರ ತಯಾರಿಕೆ ಮುಂತಾದ ಕಾಮಗಾರಿಗಳ ಅನುಷ್ಠಾನಕ್ಕೆ ನೆರವು. ಮಹಿಳೆಯರಿಗೆ ಸಮಾನ ಅವಕಾಶ, ಸಮಾನ ಕೂಲಿ, ದಿನಕ್ಕೆ 289 ರೂಪಾಯಿಗಳು. ಉದ್ಯೋಗ ಖಾತ್ರಿ ಯೋಜನೆಯಡಿ ಕೆಲಸಕ್ಕಾಗಿ ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-525-6666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ರಾಷ್ಟ್ರೀಯ ಕ್ಷಯರೋಗ ನಿರ್ಮೂಲನಾ ಕಾರ್ಯಕ್ರಮ. ಕ್ಷಯ, ಸಾಂಕ್ರಾಮಿಕ ರೋಗ, ಕ್ಷಯರೋಗಿ ಪತ್ತೆ ಆದ ಕೂಡಲೇ ಎಲ್ಲಾ ಖಾಸಗಿ ವೈದ್ಯರು ಕಡ್ಡಾಯವಾಗಿ ಸರ್ಕಾರಕ್ಕೆ ವರದಿ ಮಾಡಬೇಕು. ಕ್ಷಯರೋಗ ಸಂಬಂಧಿ ಔಷಧಗಳನ್ನು ವೈದ್ಯರ ಚೀಟಿ ಇಲ್ಲದೆ ನೀಡುವುದು ಅಪರಾಧ. ಕ್ಷಯರೋಗಿಯ ವಿವರ, ಅವರಿಗೆ ಮಾರಾಟ ಮಾಡಿದ ಔಷಧಗಳ ವಿವರವನ್ನು ಎಲ್ಲಾ ಔಷಧ ಅಂಗಡಿಯವರು ದಾಖಲಿಸಲೇಬೇಕು. ಖಾಸಗಿ ವೈದ್ಯರು ಶಿಫಾರಸು ಮಾಡಿದ ಕಫದ ಮಾದರಿ ಪರೀಕ್ಷೆ ಮತ್ತು ವರದಿ ಉಚಿತ. 2025 ಕ್ಷಯರೋಗ ನಿರ್ಮೂಲನೆಯ ಸರ್ಕಾರದ ಸಂಕಲ್ಪಕ್ಕೆ ಖಾಸಗಿ ವೈದ್ಯರೇ ಬನ್ನಿ, ಕೈಜೋಡಿಸಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಅಮ್ಮ ಯಾವಾಗ ಬರುತ್ತೆ? ಈಗಲೇ ಬರುತ್ತೆ. ಅಯ್ಯೋ ಹೇಳಮ್ಮ, ಯಾವಾಗ ಬರುತ್ತೆ? ಹೇಳಿದ್ನಲ್ಲ ಈಗಲೇ ಬರುತ್ತೆ ಅಂತ. ನೋಡು ಬಂತು ಬಾವಿ. ಅಯ್ಯೋ ಬಾವಿ ಅಲ್ಲ ಅಮ್ಮ, ನಮ್ಮ ಮನೆ ನಲ್ಲಿ ನೀರ್ ಯಾವಾಗ ಬರುತ್ತೆ ಅಂತ ಕೇಳ್ತಾ ಇದ್ದೀನಿ. ನಲ್ಲಿ ನೀರ? ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಸಂಗ್ಯಾ ಬಾಳ್ಯ ಗೀತೆಗಳು ವಿನೋದ್ ನಾಯ್ಕ್ ಮತ್ತು ಸಂಗಡಿಗರಿಂದ. ನಮ್ಮ ಜಿಲ್ಲಾ ಧಾರವಾಡ, ನಮ್ಮ ಜಿಲ್ಲಾ, ನಮ್ಮ ಜಿಲ್ಲಾ ಧಾರವಾಡ, ನಮ್ಮ ಜಿಲ್ಲಾ, ನಮ್ಮ ಜಿಲ್ಲಾ ಧಾರವಾಡ, ನಮ್ಮ ಜಿಲ್ಲಾ, ನಮ್ಮ ಧಾರವಾಡ ಜಿಲ್ಲೆದಾಗ ಐತೆಪ್ಪ ಸಂಗ್ಯಾಪುರ. ಸಂಗ್ಯಾ ಸಾವುಕಾರ್ ಅಂತಾರೋ ನನಗೀಗ, ಸಂಗ್ಯಾಪುರದ ಅರಸು ನೋಡೋಣ, ಸಂಗ್ಯಾ ಸಾವುಕಾರ್ ಅಂತಾರೋ ನನಗೀಗ. ಆ ಯಾತ್ಕೇನು ಕಣ್ಮಿ ಇಲ್ಲೋ ನನಗೀಗ, ಮುತ್ತು ರತ್ನ ಮಸ್ತ್ ಐತಿ ಮಂದಿರದಾಗ, ಯಾತ್ಕೇನು ಕಣ್ಮಿ ಇಲ್ಲೋ ನನಗೀಗ, ಮುತ್ತು ರತ್ನ ಮಸ್ತ್ ಐತಿ ಮಂದಿರದಾಗ. ಮನುಷ್ಯ ಒಪ್ಪೋದು ಒಂದು ಗೆಳೆತನ, ಬುದ್ಧಿಗೆ ಒಪ್ಪೋದು ಒಂದು ರಾತ, ಮನುಷ್ಯ ಒಪ್ಪೋದು ಒಂದು ಗೆಳೆತನ. ಗೆಳೆಗಾರನ ಕರಿಸ್ತೇನೋ ನಾನ, ಅವನ ಗೆಳೆತಾನ್ ಮಾಡ್ತೇನೋ ನಾನು ಕೊನೆ ತನಕ, ನನ್ನ ಗೆಳೆಗಾರನ ಕರಿಸ್ತೇನೋ ನಾನ, ಅವನ ಗೆಳೆತಾನ್ ಮಾಡ್ತೇನೋ. ಮಾಡ್ಬೇಕು ಗೆಳೆಯ ನೀನ, ಗೆಳೆತ ಮಾಡ್ಬೇಕು ಗೆಳೆಯ ನೀ.